ಆದ್ದರಿಂದ ಇವತ್ತಾವು ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಮುಸ್ಕಿನ್ ಜೋಳ ಮತ್ತು ಪಾಪ್ಕಾರ್ನ್ ಬೆಳೆಗಳ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ಬೇಕು. ಮೊದಲಿಗೆ ಈ ಮುಸ್ಕಿನ್ ಜೋಳ ಬೆಳೆಯ ಒಂದು ಪ್ರಾಮುಖ್ಯತೆ ಬಗ್ಗೆ ಪರಿಚಯ ಮಾಡಿಕೊಡ್ತೀರಾ? ಆಗಲೇ ಈಗ ಮುಸ್ಕಿನ ಜೋಳ, ಗೋವಿನ ಜೋಳ, ಹಲ್ ಜೋಳ ಈ ಥರ ಬೇರೆ ಬೇರೆ ಹೆಸರುಗಳಿಂದ ಈ ಒಂದು ಮುಸ್ಕಿನ ಜೋಳವನ್ನು ನಾವು ಕರಿತೇವೆ. ಈ ಒಂದು ಮುಸ್ಕಿನ ಜೋಳದ ಒಂದು ಪ್ರಾಮುಖ್ಯತೆಯನ್ನು ನೋಡಿದಾಗ ಇದು ಏಕದಳ ಧಾನ್ಯದ ಬೆಳೆಯಾಗಿದ್ದು ಬಹಳ ಬೇಗನೆ ಬೆಳೆಯುತ್ತೆ. ಹಾಗೆ ಇದರ ಒಂದು ಬೆಲೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿರುವುದರಿಂದ ಈ ಪೌಲ್ಟ್ರಿ ಅಥವಾ ಕುಕ್ಕುಟ ಉದ್ಯಮದಲ್ಲಿ ಇದನ್ನು ಹೆಚ್ಚಾಗಿ ಬಳಸೋದ್ರಿಂದ ಹಾಗೆ ಉತ್ತಮವಾದ ಮಾರುಕಟ್ಟೆ ಬೆಲೆ ಸಿಗ್ತಾ ಇರೋದ್ರಿಂದ ಈ ರೈತರು ಬಹಳ ಹೆಚ್ಚಾಗಿ ಬೆಳೀತಾ ಇದ್ದಾರೆ. ಹಾಗೂ ಈ ಒಂದು ಬೆಳೆಗೆ ಒಳ್ಳೆಯ ಡಿಮಾಂಡ್ ಸಹ ಇದೆ, ಇತ್ತೀಚಿನ ಬೇಡಿಕೆ ಸಹ ಇತ್ತೀಚಿನ ದಿನಗಳಲ್ಲಿ ಇದೆ. ಹಾಗೆಯೇ ಈ ಬೆಳೆಯನ್ನು ನಾವು ವರ್ಷ ಪೂರ್ತಿ ಬೆಳಿಬೋದು, ಅಂದರೆ ಮುಂಗಾರು ಹಂಗಾಮಿನಲ್ಲಿ, ಹಿಂಗಾರು ಹಂಗಾಮಿನಲ್ಲಿ, ಬೇಸಿಗೆ ಹಂಗಾಮಿನಲ್ಲಿ, ಈ ರೀತಿಯಾಗಿ ಈ ಮೂರು ಹಂಗಾಮಿನಲ್ಲಿ ಸಹ ನಾವು ಬೆಳೀಲಿಕ್ಕೆ ಸಾಧ್ಯ ಇರೋದ್ರಿಂದ ಈ ಮುಸ್ಕಿನ ಜೋಳವನ್ನು ನಾವು ಬಹಳ ಅಧಿಕ ವಿಸ್ತೀರ್ಣದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ಇನ್ನು ಮುಖ್ಯವಾಗಿ ಈ ಒಂದು ಮುಸ್ಕಿನ ಜೋಳದ ಒಂದು ಬೆಳೆನಲ್ಲಿರುವಂಥ ಈ ತಳಿಗಳ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ತೀರಾ? ಆಗಲಿ, ಈಗ ಮುಸ್ಕಿನ ಜೋಳದಲ್ಲಿ ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಿಂದ ಒಳ್ಳೊಳ್ಳೆ ಹೈಬ್ರಿಡ್ಗಳು ಹಾಗೂ ಕಾಂಪೋಸಿಟ್ ತಳಿಗಳನ್ನು ಹೊರತರಲಾಗಿದೆ. ಹಾಗೆಯೇ ಪ್ರೈವೇಟ್ ಕಂಪನಿಯಿಂದಲೂ ಸಹ ಉತ್ತಮವಾದ ತಳಿಗಳನ್ನು ಸಹ ತಂದಿದ್ದಾರೆ. ಈಗ ನಮ್ಮ ಮುಖ್ಯವಾದ ಈ ತಳಿಗಳನ್ನು ನಾವು ನೋಡಿದಾಗ ನಮ್ಮಲ್ಲಿ ಹೈಬ್ರಿಡ್ ಹೇಮಾ ಅಂತ ಒಂದು ಉತ್ತಮವಾದ ಒಂದು ತಳಿಯನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ನಾನು ಆಗಲೇ ಹೇಳಿದಾಗೆ ಇದನ್ನು ಮೇ ಜೂನ್ ತಿಂಗಳಲ್ಲೂ, ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲೂ ಹಾಗೂ ಜನವರಿ ಫೆಬ್ರವರಿ ತಿಂಗಳಲ್ಲೂ ಸಹ ಇವನ್ನು ನಾವು ಬಿತ್ತನೆ ಮಾಡಬಹುದು. ಅಂದರೆ ಮುಂಗಾರು, ಹಿಂಗಾರು, ಬೇಸಿಗೆ ಕಾಲದಲ್ಲಿ ಮೂರು ಕಾಲದಲ್ಲೂ ಬಿತ್ತನೆ ಮಾಡಬಹುದು. ಸುಮಾರು 110-120 ದಿವಸ ಕಾಲಾವಕಾಶವನ್ನು ತಗೊಳ್ತದೆ. ಎಕರೆಗೆ ಸುಮಾರು 6 kg ಅಷ್ಟು ಬೀಜ ಬೇಕಾಗುತ್ತೆ. ಇದು ಒಂದು ಹೈಬ್ರಿಡ್ ಹೇಮಾ ಅಂತ ಒಂದು ಉತ್ತಮವಾದ ಒಂದು ತಳಿಯನ್ನು ರೈತರು ಬಿತ್ತನೆಗೆ ಉಪಯೋಗ ಮಾಡಬಹುದು. ಹಾಗೆಯೇ ಇನ್ನೊಂದು ಒಳ್ಳೆಯ ಹೈಬ್ರಿಡ್ ನಿತ್ಯಶ್ರೀ ಅಂತ, ಇದು ಸಹ ಒಳ್ಳೆಯ ಹೈಬ್ರಿಡ್ ಆಗಿದೆ. ಸುಮಾರು 110-120 ದಿನಗಳಲ್ಲಿ ಕಟಾವಿಗೆ ಬರ್ತಕ್ಕಂಥದ್ದು. ಹಾಗೆ ಇದನ್ನು ಸಹ ನಾವು ಮುಂಗಾರು, ಹಿಂಗಾರು ಮತ್ತು ಬೇಸಿಗೆ ಕಾಲಕ್ಕೆ ಇದನ್ನು ನಾವು ಬಿತ್ತನೆ ಮಾಡಬಹುದು. ಎಲ್ಲೆಲ್ಲಿ ನೀರಾವರಿ ಅವಕಾಶ ಇದೆ ಅಂಥ ಕಡೆಯಲ್ಲಿ ಬೇಸಿಗೆಯಲ್ಲೂ ಸಹ ಇದನ್ನು ನಾವು ಬೆಳೆಯನ್ನು ಬೆಳಿಬೋದು. ಇದು ಸಹ ಎಕರೆಗೆ 6 kg ಬೀಜ ಬೇಕಾಗುತ್ತೆ. ಮುಂದುವರೆದು ಕಾಂಪೋಸಿಟ್ NAC 6004 ಅಂತ, ಈ ನಾಗಿನಹಳ್ಳಿ ಕಾಂಪೋಸಿಟ್ ಅಂತೀವಿ. ಇದು ನಾಗಿನಹಳ್ಳಿ ಬಿಡುಗಡೆ ಹೊಂದಿದ್ರಿಂದ ಇದನ್ನ ನಾಗಿನಹಳ್ಳಿ ಕಾಂಪೋಸಿಟ್ ಅಂತ ಕರಿತೀವಿ. 6004 ಅಂತಕ್ಕಂಥ ಒಂದು ಒಳ್ಳೆಯ ತಳಿ, ಇದನ್ನು ಸಹ ನಾವು ವರ್ಷ ಪೂರ್ತಿಯಾಗಿ ಬೆಳಿಬಹುದು. ಸುಮಾರು 115-120 ದಿವಸಗಳ ಕಾಲಾವಕಾಶವನ್ನು ತಗೊಳುತ್ತೆ. ಇದು ಅಷ್ಟೇ 6 kg ಬೀಜ ಒಂದು ಎಕರೆಗೆ ಸಾಕಾಗುತ್ತೆ. ಹಾಗೆಯೇ ಮುಂದುವರೆದು ಇನ್ನೊಂದು ಕಾಂಪೋಸಿಟ್ NAC 6002 ಅಂತ ಒಂದು ಒಳ್ಳೆಯ ತಳಿಯನ್ನು ಸಹ ನಾವು ಬಿಡುಗಡೆ ಮಾಡಿದ್ದೇವೆ. ಅದನ್ನು ಸಹ ನಾವು ವರ್ಷ ಪೂರ್ತಿ ಬೆಳಿಬಹುದು. ಇದು ಸ್ವಲ್ಪ 90-95 ದಿನಗಳಲ್ಲಿ ಕಟಾವಿಗೆ ಬರತಕ್ಕಂಥ ಒಂದು ಅಲ್ಪಾವಧಿ ತಳಿಯಾಗಿದೆ. ಹಾಗೆಯೇ 6 kg ಬೀಜ ಸಾಕಾಗುತ್ತೆ. ಈ ಒಂದು ಹೈಬ್ರಿಡ್ ಮತ್ತು ಕಾಂಪೋಸಿಟ್ಗಳ ಒಂದು ವಿಶೇಷತೆ ಅಂದರೆ ವರ್ಷದ ಎಲ್ಲಾ ಕಾಲದಲ್ಲಿ ಬೆಳೆಯಬಹುದಾದಂತ ಒಂದು ಅಂಶ. ಹಾಗೆಯೇ ಈ ಕೇದಿಗೆ ರೋಗ ಮತ್ತು ಎಲೆ ಅಂಗಮಾರಿ ರೋಗಗಳನ್ನು ತಡ್ಕೊಳ್ಳುವ ಒಂದು ಶಕ್ತಿಯನ್ನು ಹೊಂದಿದೆ. ಅದೇ ರೀತಿ ಈ ಕಾಂಡ ಕೊರೆಯುವ ಕೀಟ ನಿರೋಧಕ ಶಕ್ತಿಯನ್ನು ಸಹ ಈ ತಳಿಗಳು ಹೊಂದಿವೆ. ಹಾಗಾಗಿ ರೈತರು ಈ ತಳಿಗಳನ್ನು ಉಪಯೋಗ ಮಾಡಿ ಬೆಳಿಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಮುಖ್ಯವಾಗಿ ಈ ತಳಿಗಳನ್ನು ಬೆಳ್ಕೋಬೇಕಾದ್ರೆ ಸಾಲಿನಿಂದ ಸಾಲಿಗೆ ಎಷ್ಟು ಅಂತರವನ್ನು ಕೊಡಬೇಕಾಗತ್ತೆ, ಗೊಬ್ಬರದ ಪ್ರಮಾಣವನ್ನು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ, ಮತ್ತು ಯಾವ ಸಮಯದಲ್ಲಿ ಗೊಬ್ಬರ ಕೊಡಬೇಕಾಗತ್ತೆ ಅಂತ ತಿಳಿಸ್ಕೊಡ್ತೀರಾ? ಆಗಲಿ, ಈಗ ಮುಸ್ಕಿನ ಜೋಳವನ್ನು ನಾವು 2 ಅಡಿ ಅಂತರದ ಸಾಲುಗಳಲ್ಲಿ ಬಿತ್ತನೆ ಮಾಡ್ಬೋದು. ಬೀಜದಿಂದ ಬೀಜಕ್ಕೆ 1 ಅಡಿ ಅಂತರವನ್ನು ಕೊಟ್ಟು ನಾವು ಬಿತ್ತನೆಯನ್ನು ಮಾಡಬಹುದು. ಹಾಗೆಯೇ ಈ ಬಿತ್ತನೆ ಮಾಡುವುದಕ್ಕಿಂತ ಮುಂಚೆ ಎಲ್ಲರಿಗೂ ಗೊತ್ತಿದ್ದ ಹಾಗೆ ಭೂಮಿಯನ್ನು ಚೆನ್ನಾಗಿ ಉಳುಮೆ ಮಾಡಿ ಈ ಶಿಫಾರಸು ಮಾಡಿದ ಈ ಕೊಟ್ಟಿಗೆ ಗೊಬ್ಬರ ಮತ್ತು ಇತರ ಗೊಬ್ಬರಗಳನ್ನು ತದನಂತರ ಕೊಡಬೇಕಾಗುತ್ತೆ. ಈಗ ಕೊಟ್ಟಿಗೆ ಗೊಬ್ಬರವನ್ನು ನಾವು ನೋಡಿದಾಗ ನೀರಾವರಿ ಬೆಳೆಯಾದಲ್ಲಿ ಎಕರೆಗೆ 4 ಟನ್ಗಳಷ್ಟು ಈ ತಿಪ್ಪೆ ಗೊಬ್ಬರ ಅಥವಾ ಕಾಂಪೋಸ್ಟನ್ನು 3-4 ವಾರ ಮುಂಚೆನೆ ಭೂಮಿಗೆ ಸೇರಿಸಬೇಕಾಗತ್ತೆ. ಅದೇ ರೀತಿ ಕುಷ್ಕಿ ಬೆಳೆಯದಲ್ಲಿ ಸುಮಾರು 3 ಟನ್ಗಳಷ್ಟು ಈ ತಿಪ್ಪೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಅನ್ನು ನಾವು ಈ ಭೂಮಿಗೆ ಸೇರಿಸಬೇಕು. ಆ ಭೂಮಿಗೆ ಸೇರಿಸಬೇಕಾದ್ರೆ 3-4 ವಾರ ಅಂತ ಹೇಳಿದೆ. ಅದೇ ಸಮಯದಲ್ಲಿ ಎಕರೆಗೆ ಬೇಕಾದ 4 ಕೆಜಿಯಷ್ಟು ಸತುವಿನ ಸಲ್ಫೇಟ್ ಅನ್ನು ಸಹ ಈ ತಿಪ್ಪೆ ಗೊಬ್ಬರ ಜೊತೆಗೆ ಸೇರಿಸಿ ನಾವು ಭೂಮಿಯೊಳಗೆ ಹಾಕೋದ್ರಿಂದ ಉತ್ತಮವಾದ ಫಲಿತಾಂಶಗಳನ್ನು ನಾವು ನಿರೀಕ್ಷೆ ಮಾಡಬಹುದು. ಮುಂದುವರೆದು ಈಗ ರಾಸಾಯನಿಕ ಗೊಬ್ಬರವನ್ನು ನಾವು ನೋಡಿದಾಗ ನೀರಾವರಿ ಬೆಳೆಗೆ ಪ್ರತಿ ಎಕರೆಗೆ 60-36 ಪ್ರಮಾಣದಲ್ಲಿ ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ ಕೊಡಬೇಕು ನಾವು ಗೊಬ್ಬರದ ಮುಖಾಂತರ ಕೊಡಬೇಕಾಗುತ್ತೆ. ಹಾಗೆಯೇ ಕುಷ್ಕಿಗೆ ಸುಮಾರು 40 ಕೆಜಿ ಸಾರಜನಕ, 20 ಕೆಜಿ ರಂಜಕ ಮತ್ತು 10 ಕೆಜಿ ಪೊಟ್ಯಾಶ್ ಅನ್ನು ಪ್ರತಿ ಎಕರೆಗೆ ನಾವು ಕೊಡಬೇಕಾಗುತ್ತೆ. ಇನ್ನು ಬೀಜೋಪಚಾರ ಏನಾದರೂ ಮಾಡಬೇಕಾಗತ್ತೆ? ಸೊ ಇದು ಒಂದು ಸಹ ಮುಖ್ಯವಾದ ಅಂಶನೇ. ನಾವು ದ್ವಿದಳ ಧಾನ್ಯಗಳಲ್ಲೂ ಸಹ ಬೀಜೋಪಚಾರ ಮಾಡ್ತೇವೆ. ಅದೇ ರೀತಿ ಈ ಏಕದಳ ಧಾನ್ಯಗಳಿಗೂ ಸಹ ಈ ಅಜೋಸ್ಪಿರಿಲಮ್ ಅನ್ನೋ ಒಂದು ಜೀವಾಣು ಗೊಬ್ಬರವನ್ನು ಸುಮಾರು 200 ಗ್ರಾಂ ಅಷ್ಟು ಒಂದು ಎಕರೆಗೆ ಬೇಕಾದ ಬೀಜಕ್ಕೆ ಲೇಪಿಸಬೇಕಾಗುತ್ತೆ. ಅದೇ ರೀತಿ ರಂಜಕ ಕರಗಿಸುವ ಜೀವಾಣುವನ್ನು ಸಹ ಸುಮಾರು ಎಕರೆಗೆ 200 ಗ್ರಾಂನಂತೆ ಬೀಜೋಪಚಾರ ಮಾಡಿ ನಾವು ಬಿತ್ತನೆಯನ್ನ ಮಾಡಿದಾಗ ಈ ಸಾರಜನಕ ಮತ್ತು ರಂಜಕದ ಪ್ರಮಾಣವನ್ನು ನಾವು ಕಡಿಮೆ ಮಾಡಬಹುದು. ಇನ್ನು ಮುಖ್ಯವಾಗಿ ಯಾವ ಕಾಲದಲ್ಲಿ ಬಿತ್ತನೆ ಮಾಡೋದು ಒಳ್ಳೇದು ಅಂತೀರಿ? ನಾನು ಆಗಲೇ ಹೇಳಿದಾಗೆ ಈ ವರ್ಷದ ಎಲ್ಲಾ ಕಾಲದಲ್ಲಿಯೂ ನಾವು ಇದನ್ನ ಬಿತ್ತನೆ ಮಾಡಬಹುದು. ಆದರೆ ಒಂದು ವಿಶೇಷತೆ ಅಂದ್ರೆ ಯಾವ ಯಾವ ಜಾಗದಲ್ಲಿ ಹಿಂದಿನ ವರ್ಷ ಈ ಬೂಜು ರೋಗ ತಗಲಿದೆ ಅಂತ ಪ್ರದೇಶಗಳಲ್ಲಿ ಈ ಬೆಳೆಯನ್ನ ಕನಿಷ್ಠ 2 ವರ್ಷ ಬೆಳಿಬಾರದು ಅನ್ನೋದು ಒಂದು ಮಾಹಿತಿ. ಅಂದ್ರೆ ಬೆಳೆ ಪರಿವರ್ತನೆ ಮಾಡಬೇಕು, ಬೆಳೆ ಪರಿವರ್ತನೆಯನ್ನ ಸಹ ನಾವು ಮಾಡಬೇಕಾಗತ್ತೆ. ಈಗ ನಾವು ಬಿತ್ತನೆಯನ್ನು ಸುಮಾರು 2 ಅಡಿ ಅಂತರದ ಸಾಲುಗಳಲ್ಲಿ ಬೀಜದಿಂದ ಬೀಜಕ್ಕೆ 1 ಅಡಿ ಅಂತರವನ್ನು ಕೊಟ್ಟು ಸುಮಾರು 2 ಅಂಗುಲಕ್ಕಿಂತ ಹೆಚ್ಚು ಆಳ ಇಲ್ಲದಂತೆ ಇದನ್ನ ಬಿತ್ತನೆ ಮಾಡಬೇಕು. ಈಗ ಈ ನೀರಾವರಿ ಬೆಳೆಗೆ ನಾನು ಆಗಲೇ ಹೇಳಿದೆ, ನೀರಾವರಿ ಬೆಳೆಗೆ ಕೆಂಪು ಮಣ್ಣಿನ ಪ್ರದೇಶದಲ್ಲಿ ಬಿತ್ತನೆಗೆ ಮೊದಲು ಸುಮಾರು 20 ಕೆಜಿ ಸಾರಜನಕ, 30 ಕೆಜಿ ರಂಜಕ ಮತ್ತು 16 ಕೆಜಿ ಪೊಟ್ಯಾಶವನ್ನು ಒದಗಿಸುವ ಗೊಬ್ಬರಗಳನ್ನು ಕೊಡಬೇಕಾಗುತ್ತೆ. ಅದೇ ರೀತಿ ಕಪ್ಪು ಮಣ್ಣಿನ ಪ್ರದೇಶದಲ್ಲಿ ಬಿತ್ತಿದ 3-4 ವಾರಗಳಲ್ಲಿ ಎಕರೆಗೆ 40 ಕೆಜಿಯಷ್ಟು ಸಾರಜನಕವನ್ನು ಮೇಲ್ಗೊಬ್ಬರವಾಗಿ ಕೊಟ್ಟು ಅದೇ ರೀತಿ ಮರಳು ಮಿಶ್ರಿತ ಮಣ್ಣಿನಲ್ಲಾದ್ರೆ ಅದನ್ನ ನಾವು ಮೇಲ್ಗೊಬ್ಬರ 2 ಸರಿ ಕೊಡಬಹುದು 20 ಕೆಜಿ ಸಾರಜನಕ ಬಿತ್ತನೆ ಸಮಯದಲ್ಲಿ 3-4 ವಾರಗಳಲ್ಲಿ. ಅದೇ ರೀತಿ ಇನ್ನೊಂದು 20 ಕೆಜಿ ಸಾರಜನಕವನ್ನು 6-7 ವಾರಗಳ ನಂತರ ಇದನ್ನು ಕೊಡೋದ್ರಿಂದ ಈ ಸಾರಜನಕದ ಉಪಯುಕ್ತತೆಯನ್ನು ನಾವು ಹೆಚ್ಚಿಸಬಹುದು. ಸಾಧಾರಣವಾಗಿ ಸಸಿಯಿಂದ ಎಷ್ಟು ದೂರ ಹಾಕಬೇಕಾಗುತ್ತೆ? ಸುಮಾರು 3-4 ಅಂಗುಲ ದೂರದಲ್ಲಿ ಸಸಿಯ ಸುತ್ತಲೂ ಪಟ್ಟಿ ಅಂತ ಹಾಕುವುದರಿಂದ ಇನ್ನೂ ಉತ್ತಮವಾಗಿ ಪೋಷಕಾಂಶಗಳನ್ನು ತಗೊಳ್ಳಿಕ್ಕೆ ಸಹಾಯ ಆಗುತ್ತೆ ಬೆಳೆಗೆ. ಇನ್ನು ನೀರಾವರಿ ಆಶ್ರಯದಲ್ಲಿ ಬೆಳೆಯುವಾಗ ನೀರನ್ನು ಹೇಗೆ ಕೊಡಬೇಕಾಗತ್ತೆ, ಅಂತರ ಬೇಸಾಯವನ್ನು ಹೇಗೆ ಮಾಡಬೇಕಾಗತ್ತೆ, ಮತ್ತು ಕಳೆ ನಿಯಂತ್ರಣ ಹೇಗೆ ಮಾಡಬೇಕಾಗತ್ತೆ ಅಂತೀರ? ಇದು ಒಂದು ಮುಖ್ಯವಾದ ಅಂಶ. ಈಗ ಮಣ್ಣು ಮತ್ತು ಹವಾಗುಣವನ್ನು ಅನುಸರಿಸಿ ನಾವು ಎಲ್ಲೆಲ್ಲಿ ನೀರಾವರಿ ಸೌಲಭ್ಯ ಇದೆ ಅಂತ ಕಡೆ ನಾವು ಈ ಮರಳು ಮಿಶ್ರಿತ ಮಣ್ಣಾದರೆ ಸುಮಾರು ವಾರಕ್ಕೊಂದು ದಿನ ನೀರಾವರಿಯನ್ನು ಕೊಡಬಹುದು. ಈ ಕಪ್ಪು ಭೂಮಿ ಆದಾಗ ಸುಮಾರು 2 ವಾರಕ್ಕೆ ಒಂದಾವರ್ತಿ ನೀರನ್ನು ನಾವು ಕೊಡಬಹುದು. ಸೊ ಹಾಗೆಯೇ ಈಗ ಸಂದಿಗ್ಧ ಹಂತಗಳನ್ನು ನಾವು ನೋಡಿದಾಗ, ಬೆಳೆಯ ಸಂದಿಗ್ಧ ಹಂತಗಳನ್ನು ನೋಡಿದಾಗ, ಈಗ ಬೀಜ ಮಳೆಯೋ ಹಂತ, ಹೂ ಬಿಡೋ ಹಂತ ಮತ್ತು ಈ ಕಾಳು ಕಟ್ಟ ಹಂತಗಳು ಏನಿದೆ ಇವು ಸಂದಿಗ್ಧ ಹಂತಗಳಾಗಿದ್ದು ಈ ಸಮಯದಲ್ಲಿ ನಾವು ನೀರನ್ನ ಕೊಡಬೇಕಾಗುತ್ತೆ. ಹಾಗೆ ಈ ಬೆಳೆಗೆ ಈ ಪಾತಳಿ ನೀರಾವರಿ ಪದ್ಧತಿ ಅಥವಾ ಸಾಲು ಬೋದು ವಿನ್ಯಾಸ ಅಂತ ಕರಿತೀವಿ, ಸಾಲು ಬೋದು ವಿನ್ಯಾಸದಲ್ಲಿ ನಾವು ನೀರನ್ನ ಕೊಡಬಹುದು. ಬಾರ್ಡರ್ ಸ್ಟ್ರಿಪ್ ಅಂತೀವಿ ಇಂಗ್ಲೀಷಲ್ಲಿ. ಹಾಗೆ ಸಾಲು ಬೋದು ವಿನ್ಯಾಸದಲ್ಲಿ ನೀರನ್ನ ಉಣಿಸೋದು ಒಳ್ಳೆಯದು. ಈಗ ಮೇಲ್ಗೊಬ್ಬರವನ್ನು ಕೊಟ್ಟ ನಂತರ ಈ ಮಣ್ಣನ್ನು ಏರಾಕಿ ಮೊದಲ ಕಂತಿನ ಈ ಗೊಬ್ಬರವನ್ನು ಕೊಡುವುದಕ್ಕೆ ಮುಂಚೆ ಈ ಚಿಪ್ಕುಂಟೆಯನ್ನು ನಾವು ಹಾಯಿಸೋದು ಒಳ್ಳೆಯದು. ಯಾಕಂದರೆ ಯಾವುದೇ ಒಂದು ಬೇಸಾಯದಲ್ಲಿ ಚಿಪ್ಕುಂಟೆ ಹಾಯಿಸೋದು ಅಥವಾ ಕುಂಟೆ ಹೊಡೆಯೋದು ಬಹಳ ಮುಖ್ಯವಾದದ್ದು. ಯಾಕಂದರೆ ಮಣ್ಣಿಗೆ ಅದರಿಂದ ಒಂದು ಉಪಯುಕ್ತತೆ ಇದೆ. ಅಂದ್ರೆ ಗಾಳಿ ಆಡೋಕೆ ಇರಬಹುದು, ಅದೇ ರೀತಿ ಈ ಗಿಡಕ್ಕೆ ಒಂದು ಭದ್ರತೆ ಸಿಗೋದ್ರಿಂದ ಈ ಮಣ್ಣನ್ನ ಏರಾಕೋದೊಂದು, ಅದೇ ರೀತಿ ಈ ಕುಂಟೆಯನ್ನ ಹಾಯಿಸೋದ್ರಿಂದ ಒಳ್ಳೆ ಅವಕಾಶಗಳಿದೆ. ಈ ಕಾಳು ಕಟ್ಟುವ ಹಂತದಲ್ಲಿ ಈ ತುದಿ ಮುರಿಬಾರ್ದು, ಯಾವ್ದೇ ರೀತಿ ಕಾರಣಕ್ಕೂ ಈ ತುದಿಯನ್ನ ಮುರಿಬಾರ್ದು, ಹಾಗೆ ನೋಡ್ಕೋಬೇಕು. ಸೊ ಅದು ಅದರಿಂದ ಇಳುವರಿ ಕಡಿಮೆ ಆಗುತ್ತೆ. ಮುಂದುವರೆದು ಈ ಕಳೆ ನಿಯಂತ್ರಣದ ಬಗ್ಗೆನೂ ಸಹ ನಾವು ಸುಮಾರು ಸಾರಿ ಮಾಹಿತಿ ಬೇಕಾಗುತ್ತೆ. ಯಾಕಂದ್ರೆ ರೈತರು ಆಗಿಂದಾಗ್ಗೆ ಈಗ ಕುಂಟೆ ಹೊಡೆಯಲಿಕ್ಕಾಗಲ್ಲ, ಕೆಲವು ಸಾರಿ ಮಳೆ ದಿನೇ ದಿನೇ ಬರೋದ್ರಿಂದ ಎಷ್ಟೋ ಸಾರಿ ಕುಂಟೆ ಹೊಡೆಯಲಿಕ್ಕೆ ತೊಂದರೆ ಆಗುತ್ತೆ. ಅಂತ ತೊಂದರೆ ಇರೋದ್ರಿಂದ ನಾವು ಈ ಕಳೆಗಳನ್ನು ಸಹ ನಾವು ಹತೋಟಿ ಮಾಡಲಿಕ್ಕೆ ಕಳೆನಾಶಕಗಳು ಇವೆ. ಈಗ ಮರಳು ಮಿಶ್ರಿತ ಭೂಮಿ ಅಥವಾ ಮರಳು ಭೂಮಿಗೆ ಕಳೆನಾಶಕವನ್ನು ಹೇಳೋದಾದ್ರೆ ಎಕರೆಗೆ 1 ಕೆಜಿ ಅಟ್ರಾಜಿನ್ ಅನ್ನೋ ಒಂದು ಕಳೆನಾಶಕವನ್ನು ಬಿತ್ತಿದ 3 ದಿನದ ಒಳಗೆ ನಾವು ಸಿಂಪರಣೆ ಮಾಡ್ಬೋದು. ಕಪ್ಪು ಭೂಮಿಯಾದಲ್ಲಿ 1.2 ಕೆಜಿಯಷ್ಟು ಈ ಅಟ್ರಾಜಿನ್ ಅನ್ನು ನಾವು ಉಪಯೋಗ ಮಾಡ್ಬೋದು. ಅದೇ ರೀತಿ ಈಗ ಈ ಅಟ್ರಾಜಿನ್ ಕಳೆನಾಶಕ ಸಿಕ್ಕಿಲ್ಲ ಅಂದ್ರೆ ಈ ಪೆಂಡಿಮಿಥಾಲಿನ್ ಅನ್ನೋ ಒಂದು ಕಳೆನಾಶಕವನ್ನು ಸುಮಾರು 1 ಲೀಟರ್ ಔಷಧಿಯನ್ನ ಸೊ ನೀವು ಬಳಸ್ಕೋಬೇಕು. 300 ಲೀಟರ್ ನೀರು ಬೇಕಾಗುತ್ತೆ ಟೋಟಲ್ ನಿಮಗೆ. ಅಷ್ಟರೊಳಗೆ ನೀವು ಅದನ್ನ ಸೇರಿಸಿ ಸಿಂಪರಣೆ ಮಾಡೋದು. ಹಾಗೂ ಆಕ್ಸಿಫ್ಲೋರೋಫಿನ್ ಅಂತ ಇನ್ನೂ ಒಂದು ಉತ್ತಮವಾದ ಕಳೆನಾಶಕ ಇದೆ. ಇದು ಸುಮಾರು 170 ಮಿಲಿ 1 ಎಕರೆಗೆ ಬೇಕಾಗುತ್ತೆ. ನಮಗೆ 300 ಲೀಟರ್ ದ್ರಾವಣ ಬೇಕಾಗುತ್ತೆ. ನೀರಿನಲ್ಲಿ ಬೆರೆಸ್ಕೊಂಡು ಸಿಂಪರಣೆ ಮಾಡಬೇಕು. ಇಲ್ಲಿ ಒಂದು ಅಂಶ ಅಂದ್ರೆ ಬಿತ್ತಿದ 3 ದಿನದ ಒಳಗೆ ನಾವು ಸಿಂಪರಣೆಯನ್ನು ಮಾಡಬೇಕು. ಸಿಂಪರಣೆ ಮಾಡಬೇಕಾದ್ರೆ ಸಾಕಷ್ಟು ತೇವಾಂಶ ಇರಬೇಕು ಭೂಮಿಯಲ್ಲಿ. ಆಮೇಲೆ ಸಿಂಪರಣೆ ಮಾಡಿ ಹಿಮ್ಮುಖವಾಗಿ ನಾವು ನಡ್ಕೊಂಡು ಹೋಗಬೇಕು. ಇವು ತುಳಿಬಾರದು. ಇದು ಒಂದು ಮುಖ್ಯವಾದ ಅಂಶಗಳು ಕಳೆ ನಿಯಂತ್ರಣ ಮಾಡಲಿಕ್ಕೆ. ಇನ್ನ ಈ ಮುಸ್ಕಿನ ಜೋಳದ ಬೆಳೆನಲ್ಲಿ ಕಡಿಮೆ ಖರ್ಚಿನ ಬೇಸಾಯ ಕ್ರಮಗಳು ಯಾವ್ಯಾವು ಅಂತೇಳಿ. ಸೊ ಇದು ಒಂದು ಮುಖ್ಯವಾದ ಅಂಶ. ಇಲ್ಲಿ ಹಿಂದಿನ ವರ್ಷ ಎಲ್ಲೆಲ್ಲಿ ಬೂಜು ರೋಗ ತಗಲಿದೆ ಅಂತ ಕಡೆ ನಾವು ಸೆಪ್ಟೆಂಬರ್ನಲ್ಲೇ ಬಿತ್ತನೆಯನ್ನ ಪೂರ್ತಿ ಮಾಡಬೇಕಾಗತ್ತೆ. ಈ ಪಕ್ಕದಲ್ಲಿ ಬರುವ ಕವಲುಗಳನ್ನು ತಪ್ಪದೇ ತೆಗೆಯಬೇಕು. ಅದೊಂದು. ಸಸ್ಯದ ಮೇಲ್ಭಾಗವನ್ನು ಕತ್ತರಿಸಬೇಡಿ. ಯಾವುದೇ ಕಾರಣಕ್ಕೂ ಸಸ್ಯದ ಮೇಲ್ಭಾಗವನ್ನು ಕತ್ತರಿಸಬಾರದು. ಹಾಗೆ ಬೀಜ ಮಳೆಯುವ ಅಂತ, ಹೂ ಬಿಡುವ ಅಂತ ಮತ್ತು ಕಾಳು ಕಟ್ಟುವ ಸಮಯದಲ್ಲಿ ತಪ್ಪದೇ ನೀರನ್ನು ಕೊಟ್ಟರೆ ನಮಗೆ ಒಳ್ಳೆಯ ಇಳುವರಿಯನ್ನ ಕಾಣಬಹುದು. ಇನ್ನು ಕುಷ್ಕಿನಲ್ಲಿ ಈ ಮುಸ್ಕಿನ ಜೋಳದ ಬೆಳೆಯನ್ನು ಬೆಳೆಯುವಾಗ ಏನು ಅಂಶಗಳು ಗಮನಿಸಬೇಕಾಗತ್ತೆ ಅಂತೇಳಿ. ಈಗ ಕುಷ್ಕಿಯಲ್ಲೂ ಸಹ ಈಗ ನಾವು ಏನು ಈಗ ಶಿಫಾರಸು ಮಾಡಿದ ತಳಿಗಳನ್ನು ಇವನ್ನ ಉಪಯೋಗ ಮಾಡಬಹುದು. ಆದಷ್ಟು ಬಿತ್ತನೆಯನ್ನು ಮೇಯಿಂದ ಜುಲೈ ತಿಂಗಳೊಳಗೆ ಬಿತ್ತನೆ ಮಾಡಿದರೆ ಒಳ್ಳೆಯದು ಮುಂಗಾರಿನಲ್ಲಿ. ಹಾಗೆ ಈಗ ಗೊಬ್ಬರದ ಪ್ರಮಾಣವನ್ನು ತಗೊಂಡಾಗ ಈಗ 40 ಕೆಜಿ ಸಾರಜನಕ, 20 ಕೆಜಿ ರಂಜಕ, 10 ಕೆಜಿ ಪೊಟ್ಯಾಶ್ ಅಂಶವನ್ನು ಪ್ರತಿ ಎಕರೆಗೆ ನಾವು ಕೊಡಬೇಕಾಗುತ್ತೆ. ಬಿತ್ತನೆ ಸಮಯದಲ್ಲಿ ಸುಮಾರು 20 ಕೆಜಿ ಸಾರಜನಕ ಮತ್ತು ಪೂರ್ತಿ ರಂಜಕ ಹಾಗೂ ಪೊಟ್ಯಾಶನ್ನು ಭೂಮಿಗೆ ಒದಗಿಸಬೇಕಾಗುತ್ತೆ. ಬಿತ್ತನೆ ಮಾಡಿ 25-30 ದಿನಗಳ ನಂತರ ಸುಮಾರು 20 ಕೆಜಿ ಸಾರಜನಕವನ್ನು ಮೇಲ್ಗೊಬ್ಬರವಾಗಿ ಕೊಟ್ಟು ನಾವು ಮಣ್ಣನ್ನು ಏರಾಕ್ಬೋದು. ಹಾಗೆ ಉಳಿದ ಅಂಶಗಳನ್ನು ನೀರಾವರಿ ಪದ್ಧತಿಯಲ್ಲಿ ನಾವು ಏನು ಅಳವಡಿಸ್ಕೊಂಡಿದ್ವಿ ಅವನ್ನೇ ಸಹ ಇಲ್ಲಿ ನಾವು ಅಳವಡಿಸ್ಕೊಂಡು. ಇನ್ನು ಅಂತರ ಬೆಳೆಗಳನ್ನು ಕೂಡ ಏನಾದರೂ ಇದರಲ್ಲಿ ಬೆಳಕಬಹುದೇ? ಹೌದು, ಈಗ ಮುಸುಕಿನ ಜೋಳದಲ್ಲೂ ಸಹ ಒಳ್ಳೊಳ್ಳೆ ಅಂತರ ಬೆಳೆಗಳು, ದ್ವಿದಳ ಧಾನ್ಯಗಳಾದ ಬೆಳೆಗಳನ್ನು ಉಪಯೋಗ ಮಾಡ್ಬೋದು. ಅದರಲ್ಲಿ ಅಲಸಂದೆ ಇರ್ಬೋದು, ಸೋಯಾ ಅವರೆ, ಹೆಬ್ಬಾಳ ಅವರೆ, ಈ ಥರ ಈ ದ್ವಿದಳ ಧಾನ್ಯಗಳನ್ನು ನಾವು ಸುಮಾರು 2:2 ಅನುಪಾತದಲ್ಲಿ ಬಿತ್ತನೆ ಮಾಡ್ಬೋದು. 2 ಸಾಲು ಮುಸುಕಿನ ಜೋಳ, 2 ಸಾಲು ದ್ವಿದಳ ಧಾನ್ಯಗಳನ್ನು ನಾವು ಉಪಯೋಗಿಸಿ ನಾವು ಬಿತ್ತನೆ ಮಾಡಬಹುದು. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚುವುದರ ಜೊತೆಗೆ ಅಧಿಕ ಲಾಭವನ್ನು ಸಹ ನಾವು ಪಡೀಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಈ ಕಟಾವು ಮಾಡಿದ ಬೀಜವನ್ನು ಏನಾದರೂ ಬಿತ್ತನೆಗೆ ಉಪಯೋಗಿಸೋದಾದರೆ ಏನಾದರೂ ಕ್ರಮ ಅನುಸರಿಸಬೇಕಾಗತ್ತೆ? ಈಗ ಎಲ್ಲೆಲ್ಲಿ ನಾವು ಈ ತಳಿಗಳನ್ನು ಉಪಯೋಗ ಮಾಡ್ತೇವೆ ಅಂತ ಕಡೆ ಈ ಕಟಾವು ಮಾಡಿದ ಬೀಜವನ್ನು ಸಹ ನಾವು ಮತ್ತೆ ಬಿತ್ತನೆಗೆ ಉಪಯೋಗಿಸಬಹುದು. ಆ ಒಂದು ದೆಸೆಯಲ್ಲಿ ಈ ಬೀಜವನ್ನು ಉದಾಹರಣೆಗೆ ಈ 1 ಕೆಜಿ ಬೀಜಕ್ಕೆ ಸುಮಾರು 0.04 ಮಿಲಿ ಸ್ಪೈನೋಸ್ಯಾಡ್ ಅಂತ ಒಂದು ಈ ಕೀಟನಾಶಕವನ್ನು 1/2 ಲೀಟರ್ ನೀರಿನಲ್ಲಿ ಸೇರಿಸಿ ಲೇಪನ ಮಾಡಿ ಅದನ್ನು ನಾವು ಗೋಣಿ ಚೀಲದಲ್ಲಿ ಶೇಖರಣೆ ಮಾಡಿ ಸುಮಾರು 9 ತಿಂಗಳ ಕಾಲದವರೆಗೂ ನಾವು ಅದನ್ನು ರಕ್ಷಿಸಬಹುದು. ಅದರಲ್ಲಿ ಈ ಹುಳಗಳು ಬರೋದಿಲ್ಲ. ಅಂಥ ಬೀಜನ ನಾವು ಮುಂದಿನ ಒಂದು ಹಂಗಾಮಿನಲ್ಲಿ ಬಿತ್ತಬಹುದು. ಅಂದ್ರೆ ಸುಧಾರಿತ ತಳಿಗಳಲ್ಲಿ ಮಾತ್ರ, ಸುಧಾರಿತ ತಳಿಗಳಲ್ಲಿ ಮಾತ್ರ, ಹೈಬ್ರಿಡ್ಗಳಲ್ಲಿ ಇದಾಗೋದಿಲ್ಲ. ಇನ್ನು ಸಸ್ಯ ಸಂರಕ್ಷಣೆಗೆ ಬಂದರೆ ಈ ಮುಸ್ಕಿನ ಜೋಳಕ್ಕೆ ಬರುವಂಥ ಮುಖ್ಯವಾದ ಕೀಟಪೀಡುಗಳು ಯಾವ್ಯಾವು ಅಂತೀರಿ? ಸೊ ಇದು ಒಂದು ಬಹಳ ಮುಖ್ಯವಾದ ಅಂಶ. ಯಾವುದೇ ಒಂದು ಬೆಳೆಯನ್ನು ಬೆಳೆದಾಗ ಅದಕ್ಕೆ ರೋಗ ಮತ್ತು ಕೀಟಗಳ ಹತೋಟಿ ಇರುತ್ತೆ. ಈ ಕೀಟಗಳನ್ನು ನಾವು ತಗೊಂಡಾಗ ಈ ಕಾಂಡ ಕೊರಕ ಅಂತ ಒಂದು ಮುಖ್ಯವಾದ ಕೀಟ ಇದೆ. ಇದರ ಹಾನಿಯ ಲಕ್ಷಣಗಳೆಂದರೆ ಇದು ಸುಳಿ ಒಣಗುತ್ತೆ. ಸುಳಿ ಒಣಗ್ತಾ ಹೋದಾಗ ಅದನ್ನು ನಾವು ಎಳೆದಾಗ ನಿಧಾನವಾಗಿ ಕೈಯಿಂದಲೇ ಹೊರಗೆ ಬರುತ್ತೆ. ಸುಳಿ ಎಲ್ಲೆಲ್ಲಿ ಒಣಗಿರುತ್ತೆ ಆ ಕಾಂಡ ಕೊರಕ ಅದನ್ನು ಕತ್ತರಿಸಿರೋದ್ರಿಂದ ಸುಳಿ ಹಾಗೆಯೇ ಕೈಗೆ ಸುಲಭವಾಗಿ ಬರುತ್ತೆ. ಅದನ್ನು ಗಮನಿಸ್ಬೋದು. ಇಂಥ ಒಂದು ಸಂದರ್ಭದಲ್ಲಿ ಈ ಕ್ವೀನಾಲ್ಫಾಸ್ ಅನ್ನೋ ಒಂದು ಕೀಟನಾಶಕವನ್ನು ಸುಮಾರು 2 ಮಿಲಿ ಪ್ರತಿ ಲೀಟರ್ ನೀರಿಗೆ ಸೇರಿಸಿ ಸಿಂಪರಣೆಯನ್ನು ಮಾಡಬಹುದು. ಅಥವಾ ಕ್ಲೋರೋಪೈರಿಫಾಸ್ ಅನ್ನೋ ಒಂದು ಕೀಟನಾಶಕವನ್ನು ಸುಮಾರು 2 ಮಿಲಿ 1 ಲೀಟರ್ ನೀರಿಗೆ ಸೇರಿಸಿ ಬಿತ್ತನೆಯಾದ ಸುಮಾರು 20-25 ದಿನಗಳಲ್ಲಿ ಇದನ್ನು ಸಿಂಪರಣೆ ಮಾಡೋದ್ರಿಂದ ಅಂಥ ಸಮಯದಲ್ಲಿ ಬರ್ತಕ್ಕಂಥ ಈ ಕಾಂಡ ಕೊರಕವನ್ನು ನಾವು ಹತೋಟಿ ಮಾಡಬಹುದು. ಅದನ್ನು ಬಿಟ್ಟರೆ ಅದನ್ನ ಬಿಟ್ಟರೆ ಈಗ ಸಸ್ಯ ಹೇನು ಅಂತ ಒಂದು ಹೇನುಗಳು ಸುಮಾರು ನೂರಾರು ಸಾವಿರಾರು ಹೇನುಗಳು ಈ ಸುಳಿಗರಿ ಮತ್ತು ಮಧ್ಯದ ಗರಿಗಳಿಂದ ಈ ರಸವನ್ನ ಇರ್ತವೆ. ಅಂತ ಗರಿಗಳು ಈ ಹಳದಿ ಬಣ್ಣಕ್ಕೆ ತಿರುಗಿ ಈ ತಳದ ಗರಿಗಳಲ್ಲಿ ಕಪ್ಪು ಬೂಸ್ಟ್ ಬೆಳೀತದೆ. ಅದರಿಂದ ಗಿಡಗಳ ಬೆಳವಣಿಗೆ ಸಹ ಸ್ವಲ್ಪ ಕುಂಠಿತ ಆಗುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ಹತೋಟಿಗಾಗಿ ಈ ಕ್ವೀನ್ ಆಲ್ಫಾಸ್ 2 ml/1 L ನೀರಿಗೆ ಅಥವಾ ಈ ಕ್ಲೋರೋಪೈರಿಫಾಸ್ 2 ml/1 L ನೀರಿಗೆ ಸೇರಿಸಿ ಸಿಂಪರಣೆ ಮಾಡಿದಾಗ ಈ ಸಸ್ಯನನ್ನು ನಾವು ನಿಯಂತ್ರಣ ಮಾಡಬಹುದು. ಒಂದು ಎಕರೆಗೆ ಸುಮಾರು 250 L ಸಿಂಪರಣ ದ್ರಾವಣ ಬೇಕಾಗುತ್ತೆ. ಮುಂದುವರೆದು ಈ ತೆನೆ ಹುಳು ಅಂತ ಒಂದು ಹುಳು ಬರುತ್ತೆ. ಈ ಯಾವಾಗ ಈ ರೇಷ್ಮೆ ಅಂತಹ ಕೂದಲು ತೆನೆಯಿಂದ ಆಚೆ ಬರುತ್ತೆ ಅಂತ ಸಂದರ್ಭದಲ್ಲಿ ಈ ತೆನೆ ಹುಳುಗಳು ಆ ರೇಷ್ಮೆ ಅಂತಹ ದಾರಗಳನ್ನು ಇದು ತಿನ್ನುತ್ತೆ. ಮುಂದುವರೆದು ತದನಂತರ ಈ ಕಾಳನ್ನು ಸಹ ತಿನ್ನುತ್ತೆ. ಇದರ ಹತೋಟಿಗಾಗಿ ಈ ಮೆಲಾತಿಯನ್ನ ಪುಡಿ ಶೇಕಡ 5 ಪುಡಿಯನ್ನ ಎಕರೆಗೆ 8 kg ನಾವು ಧೂಳೀಕರಿಸಬೇಕಾಗತ್ತೆ ಅಥವಾ ಮೆಲಾತಿಯನ್ನು 2 ml/1 L ನೀರಿಗೆ ಸೇರಿಸಿ ನಾವು ಸಿಂಪರಣೆಯನ್ನು ಸಹ ಮಾಡಬಹುದು. ಧೂಳೀಕರಣನೂ ಮಾಡಬಹುದು, ಸಿಂಪರಣೆಯನ್ನು ಕೂಡ ಮಾಡೋಕೆ ಅವಕಾಶ ಇದೆ. ಇನ್ನು ಇದನ್ನ ಉಗ್ರಾಣದಲ್ಲಿ ಶೇಖರಣೆ ಮಾಡುವಾಗಲೂ ಕೂಡ ಕೀಟಗಳು ಕಂಡು ಬರ್ತವೆ. ಹೌದು, ಈ ಉಗ್ರಾಣದ ಕೀಟಗಳನ್ನು ಹತೋಟಿ ಮಾಡಲಿಕ್ಕೆ ನಾನು ಹೇಳಿದೆ ಈ ಕೀಟಗಳು ಏನು ಮಾಡುತ್ತೆ ಅಂದರೆ ಈ ಬೀಜವನ್ನು ಕೊರೆದು ಅದರಲ್ಲಿ ಇದು ತನ್ನ ತಿರುಳನ್ನು ತಿನ್ನುತ್ತವೆ ತಿನ್ನುತ್ತೆ. ಇಂಥ ಸಂದರ್ಭದಲ್ಲಿ ಇದರ ಹತೋಟಿಗಾಗಿ ನಾವು ಸ್ಪೈನೋಸಾರ್ಡ್ ಅನ್ನೋ ಕೀಟನಾಶಕವನ್ನು 0.4 ml ಅನ್ನೋ ಒಂದು 50 ml ನೀರಿನಲ್ಲಿ ಸೇರಿಸಿ 10 kg ಬೀಜಕ್ಕೆ ಲೇಪನ ಮಾಡಿ ನೆರಳಿನಲ್ಲಿ ಒಣಗಿಸಿ ತದನಂತರ ಅದನ್ನು ಸುಮಾರು 9 ತಿಂಗಳವರೆಗೂ ಈ ಗೋಣಿಚೀಲದಲ್ಲಿ ನಾವು ಸಂರಕ್ಷಣೆ ಮಾಡೋದ್ರಿಂದ ಈ ಉಗ್ರಾಣದ ಕೀಟದ ಹತೋಟಿಯನ್ನು ನಾವು ಮಾಡಬಹುದು. ಅಂದರೆ ಮುಖ್ಯವಾಗಿ ನಾವು ಬೀಜದ ಉದ್ದೇಶಕ್ಕಾಗಿ ಬಳಸ್ಕೊಳ್ಳುವಾಗ ಈ ಉಪಚಾರವನ್ನು ಮಾಡಬಹುದು, ಆಹಾರದ ಉದ್ದೇಶದಿಂದ ಉದ್ದೇಶಕ್ಕಾಗಿ ಏನು ಮಾಡೋದು ಬೇಡ. ಇನ್ನು ಈ ಮುಸ್ಕಿನ ಜೋಳದ ಬೆಳೆಗೆ ಬರುವಂಥ ಮುಖ್ಯವಾದ ರೋಗಗಳು ಅವುಗಳ ಹತೋಟಿ ಕ್ರಮಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಈಗ ಮುಖ್ಯವಾದ ಕೆಲವು ಶಿಲೀಂಧ್ರಕ ರೋಗಗಳನ್ನು ತಗೊಂಡಾಗ ಈ ಬೂಜು ರೋಗ ಅಥವಾ ಕೇದಿಗೆ ರೋಗ ಅನ್ನೋದು ಬಹಳ ಮುಖ್ಯವಾದದ್ದು. ಇದನ್ನ ನೋಡಿದಾಗ ಎಲೆಗಳ ತಳಭಾಗದಲ್ಲಿ ಬಿಳಿಯ ಶಿಲೀಂಧ್ರದ ಬೆಳವಣಿಗೆನ ನಾವು ಕಾಣ್ತೇವೆ. ಸಸಿಗಳು ಹಳದಿ ಬಣ್ಣಕ್ಕೆ ತಿರುಗಿ ಗಿಡದ ಬೆಳವಣಿಗೆ ಕುಂಠಿತ ಆಗುತ್ತೆ ಎಲ್ಲೆಲ್ಲಿ ಈ ಒಂದು ಬೂಜು ರೋಗ ಬಂದಿರುತ್ತ ಅಂತ ಕಡೆ. ಸೊ ಇದರ ಹತೋಟಿಗಾಗಿ ನಾವು ಈ ಬೀಜೋಪಚಾರ ಮಾಡಿ ಬಿತ್ತೋದ್ರಿಂದ ಇದರ ಹತೋಟಿಯನ್ನ ನಾವು ಮಾಡಬಹುದು. ಈ ಬೀಜೋಪಚಾರವನ್ನ ಮೆಟಲಾಕ್ಸಿಲ್ ಮತ್ತು ಮ್ಯಾಂಕೋಸೆಬ್ ಈ ಒಂದು ಮಿಶ್ರಣವನ್ನ ಪ್ರತಿ ಕೆಜಿ ಬೀಜಕ್ಕೆ 3 ml ನಂತೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದ್ರಿಂದ ಈ ಒಂದು ಬೂಜು ರೋಗವನ್ನು ನಾವು ಹತೋಟಿ ಮಾಡಬಹುದು. ಬೀಜೋಪಚಾರ ಮಾಡೋದು ಬಹಳ ಮುಖ್ಯ ಆದ್ರಿಂದ ಈ ಶಿಲೀಂಧ್ರವನ್ನು ನಾವು ಹತೋಟಿ ಮಾಡಬಹುದು. ಅದೇ ರೀತಿ ಈ ತುಕ್ಕು ರೋಗ ಅನ್ನೋದೊಂದು ರೋಗ ಬರುತ್ತೆ. ಇದು ಕಂದು ಬಣ್ಣದ ಚುಕ್ಕೆಗಳನ್ನು ನಾವು ಎಲೆಯ ತಳಭಾಗದಲ್ಲಿ ಕಾಣ್ತೇವೆ. ಈ ಹತೋಟಿಗಾಗಿ ಈ ಮ್ಯಾಂಕೋಸೆಬ್ 2.5 g/L ನೀರಿಗೆ ಬಿತ್ತನೆಯಾದ ಸುಮಾರು 50 ದಿನಗಳ ನಂತರ ರೋಗ ತೀವ್ರತೆಯನ್ನು ಕಂಡಾಗ ನಾವು ಇದನ್ನ ಸಿಂಪರಣೆ ಮಾಡೋದ್ರಿಂದ ಈ ತುಕ್ಕು ರೋಗವನ್ನು ಸಹ ನಾವು ಹತೋಟಿ ಮಾಡಬಹುದು. ಮುಂದುವರೆದು ಇನ್ನೊಂದು ಎಲೆ ಅಂಗಮಾರಿ ರೋಗ ಅನ್ನೋದು ಒಂದು ರೋಗ ಬರುತ್ತೆ. ಇದರಲ್ಲಿ ಈ ಕಂದು ಬಣ್ಣದ ಚುಕ್ಕೆಗಳನ್ನು ನಾವು ಎಲೆಯ ಮೇಲೆ ಕಾಣುತ್ತೇವೆ. ಅದು ಮೊದಲಾಗಿ ಸಣ್ಣದಾಗಿದ್ದು ತದನಂತರ ಅದು ದೊಡ್ಡದಾಗಿ ಬೆಳೀತಾ ಹೋಗುತ್ತೆ. ಇದರ ಹತೋಟಿಗಾಗಿ ಈ ಮ್ಯಾಂಕೋಸೆಬ್ ಅನ್ನು 1 ಲೀಟರ್ ನೀರಿಗೆ 2.5 g ನಂತೆ ಸೇರಿಸಿ ರೋಗದ ಲಕ್ಷಣಗಳು ಕಂಡು ಬಂದಾಗ ನಾವು ಸಿಂಪರಣೆ ಮಾಡಬೇಕಾಗತ್ತೆ. ಎಕರೆಗೆ 250 L ಸಿಂಪರಣ ದ್ರಾವಣ ಬೇಕಾಗುತ್ತೆ. ಇನ್ನು ಇಷ್ಟೆಲ್ಲ ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸಿದರೆ ಎಷ್ಟೆಷ್ಟು ಇಳುವರಿಯನ್ನು ಪಡಿಬಹುದು ಅಂತೀರಿ? ಹೌದು, ಇದು ಒಂದು ಮುಖ್ಯವಾದ ಅಂಶ. ನಾನು ಹೇಳಿದೆ ಇದು ನೀರಾವರಿ ಮತ್ತು ಕುಷ್ಕಿಯಲ್ಲಿ ಎರಡರಲ್ಲೂ ಸಹ ನಾವು ಇದನ್ನು ಬೆಳಿಬಹುದು ಅಂತ. ಈಗ ಹೈಬ್ರಿಡ್ ಹೇಮ ಅನ್ನೋ ಒಂದು ತಳಿಯನ್ನು ನಾವು ತಗೊಂಡಾಗ ಎಕರೆಗೆ 32-34 ಕ್ವಿಂಟಲ್ ಧಾನ್ಯವನ್ನು ನಾವು ಪಡಿಬಹುದು. ಅದೇ ರೀತಿ ಈಗ ನೀರಾವರಿಯಲ್ಲಿ 36-38 ಕ್ವಿಂಟಲ್ ಇಳುವರಿಯನ್ನು ಸಹ ನಾವು ಎಕರೆಗೆ ಪಡಿಬಹುದು. ಅದೇ ರೀತಿ ಉತ್ತಮವಾದ ಮೇವನ್ನು ಸಹ ನಾವು ಬೆಳಿಬಹುದು. ಈಗ ಹೈಬ್ರಿಡ್ ನಿತ್ಯಶ್ರೀಯನ್ನು ನಾವು ನೋಡಿದಾಗ ನೀರಾವರಿಯಿಂದ ಎಕರೆಗೆ 32-34 ಕ್ವಿಂಟಲ್ ಇಳುವರಿ, ಅದೇ ರೀತಿ ಕುಷ್ಕಿಯಲ್ಲಿ ಸುಮಾರು 30-32 ಕ್ವಿಂಟಲ್ ಇಳುವರಿಯನ್ನು ಸಹ ನೋಡಬಹುದು. ಈ ಮೇವನ್ನು ತಗೊಂಡಾಗ ಸುಮಾರು ನೀರಾವರಿಯಲ್ಲಿ 12 ಟನ್ಗಳಷ್ಟು, ಕುಷ್ಕಿಯಲ್ಲಿ ಸುಮಾರು 8 ಟನ್ಗಳಷ್ಟು ಮೇವನ್ನು ಸಹ ನಾವು ಪಡಿಬಹುದು. ಅದೇ ರೀತಿ ಈ ಕಾಂಪೋಸಿಟ್ NAC 6004 ಅನ್ನೋ ತಳಿಯಿಂದ ನೀರಾವರಿಯಲ್ಲಿ ಸುಮಾರು 24-26 ಕ್ವಿಂಟಲ್ ಹಾಗೂ ಕುಷ್ಕಿಯಲ್ಲಿ ಸುಮಾರು 18-20 ಕ್ವಿಂಟಲ್ ಇಳುವರಿಯನ್ನು ಪಡಿಬಹುದು. ಅದೇ ರೀತಿ ಕಾಂಪೋಸಿಟ್ NAC 6002 ಇದರಲ್ಲಿ ಎಕರೆಗೆ 18-20 ಕ್ವಿಂಟಲ್ ಎಕರೆಗೆ ನೀರಾವರಿಯಿಂದ, ಹಾಗೆ 12-14 ಕ್ವಿಂಟಾಲ್ ಎಕರೆಗೆ ಕುಷ್ಕಿಯಲ್ಲಿ ನಾವು ಪಡೆಯಬಹುದು. ಇದು ಮುಖ್ಯವಾಗಿ ಈ ಮುಸ್ಕಿನ ಜೋಳದ ಬೇಸಾಯ ಕ್ರಮಗಳ ಬಗ್ಗೆ ಆಯಿತು. ಇನ್ನೊಂದು ಈ ಪಾಪ್ಕಾರ್ನ್ ಅಂತ ನಾವು ಮೊದಲೇ ಹೇಳಿದ್ವಿ, ಹೌದು, ಇದರ ಒಂದು ಬೇಸಾಯ ಕ್ರಮಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀರ? ಆಗಲಿ, ಈಗ ಪಾಪ್ಕಾರ್ನ್ ಅನ್ನು ಸಹ ಸುಮಾರು ರೈತರು ಇತ್ತೀಚಿನ ದಿನಗಳಲ್ಲಿ ಬೆಳೀತಾ ಇದ್ದಾರೆ. ಅದರಲ್ಲಿ ನಮಗೆ ಸಿಗ್ತಕ್ಕಂಥ ಒಂದು ಒಳ್ಳೆ ವೆರೈಟಿ ತಳಿ ಅಂದರೆ ಈ ಆಂಬರ್ ಪಾಪ್ಕಾರ್ನ್ ಅಂತ ಒಂದು ಒಳ್ಳೆಯ ಒಂದು ತಳಿ ಇದೆ. ಇದನ್ನು ಸಹ ನಾವು ವರ್ಷದ 3 ಹಂಗಾಮಿನಲ್ಲಿ ಅಂದರೆ ಮುಂಗಾರು, ಹಿಂಗಾರು ಹಾಗೂ ಬೇಸಿಗೆಯಲ್ಲಿ ಸಹ ಬೆಳಿಬೋದು. ಮುಂಗಾರಿನಲ್ಲಿ ಮೇ ಜೂನ್ ತಿಂಗಳಲ್ಲಿ, ಹಿಂಗಾರಿನಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ, ಅದೇ ರೀತಿ ಬೇಸಿಗೆಯಲ್ಲಿ ಜನವರಿ ಫೆಬ್ರವರಿ ತಿಂಗಳಲ್ಲಿ ಬಿತ್ತನೆಯನ್ನು ಮಾಡ್ತಕ್ಕಂಥದ್ದು. ಕಾಲಾವಧಿ ಸುಮಾರು 100-110 ದಿನಗಳು. ಎಕರೆಗೆ ಬೇಕಾದ ಬೀಜ ಸುಮಾರು 6 kg ಒಂದು ಎಕರೆಗೆ ಬೇಕಾಗುತ್ತೆ. ಇದರಲ್ಲಿ ಸಾಲಿನಿಂದ ಸಾಲಿಗೆ 2 ಅಂತರ ಮತ್ತು ಬೀಜದಿಂದ ಬೀಜಕ್ಕೆ 8 ಅಂತರವನ್ನು ಕೊಟ್ಟು ನಾವು ಬಿತ್ತನೆಯನ್ನು ಮಾಡಬಹುದು. ಬಿತ್ತನೆಗೆ ಮುಂಚೆ ಕೊಟ್ಟಿಗೆ ಗೊಬ್ಬರ ಸುಮಾರು 4 ಟನ್ಗಳಷ್ಟು ಕೊಟ್ಟಿಗೆ ಗೊಬ್ಬರವನ್ನು 3-4 ಮುಂಚೆ ಭೂಮಿಗೆ ಸೇರಿಸ್ತಕ್ಕಂಥದ್ದು. ಅದೇ ರೀತಿ ಸತುವಿನ ಸಲ್ಫೇಟ್ ಅನ್ನು ಸಹ ಈ ತಿಪ್ಪೆ ಗೊಬ್ಬರದ ಜೊತೆ ಬೆರೆಸಿ ಭೂಮಿಗೆ ಸೇರಿಸೋದು ಒಂದು ಮುಖ್ಯವಾದ್ದು. ಅದೇ ರೀತಿ ಈಗ ಗೊಬ್ಬರಗಳನ್ನು ನೋಡಿದಾಗ ನಾವು ಸುಮಾರು 60 kg ಸಾರಜನಕ 30 kg ರಂಜಕ ಮತ್ತು 16 kg ಪೊಟ್ಯಾಷ್ಗಳನ್ನು ಒದಗಿಸ್ತಕ್ಕಂಥ ಈ ಗೊಬ್ಬರಗಳನ್ನು ಬಿತ್ತನೆ ಸಮಯದಲ್ಲಿ ನಾವು ಭೂಮಿಗೆ ಕೊಡಬೇಕಾಗುತ್ತೆ. ಸೊ ಈ ಗೊಬ್ಬರವನ್ನು ಕೊಡಬೇಕಾದ್ರೆ 50% ಸಾರಜನಕವನ್ನು ಬಿತ್ತನೆ ಸಮಯದಲ್ಲಿ, ಉಳಿದ 50% ಭಾಗವನ್ನು ನಾವು ಒಂದು ತಿಂಗಳ ನಂತರ ನಾವು ಮಣ್ಣು ಏರಾಕಬೇಕಾದ್ರೆ ಕೊಡಬೇಕು. ಬಹಳ ಉತ್ತಮವಾದ ಸಂಗತಿ. ಅಂದ್ರೆ ಬಿತ್ತನೆಯನ್ನು ಎಷ್ಟು ಒಂದು ಅಂತರದಲ್ಲಿ ಮಾಡ್ಕೋಬೇಕಾಗುತ್ತೆ? ಇಲ್ಲೂ ಸಹ ಬಿತ್ತನೆಯನ್ನು ಸುಮಾರು 2 ಅಂತರದ ಸಾಲುಗಳಲ್ಲಿ 8 ಅಂತರದಲ್ಲಿ ಬೀಜದಿಂದ ಬೀಜಕ್ಕೆ ಕೊಟ್ಟು ನಾವು ಬಿತ್ತನೆಯನ್ನು ಮಾಡಬಹುದು. ಈ ರಾಸಾಯನಿಕ ಗೊಬ್ಬರವನ್ನು ಪೂರ್ತಿಯಾಗಿ ಬಿತ್ತನೆಗೆ ಮೊದಲೇ ಮಣ್ಣಿನಲ್ಲಿ ಸೇರಿಸಬಹುದು. ಆದರೆ ಮರಳು ಮಿಶ್ರಿತ ಮಣ್ಣಾದಲ್ಲಿ 50% ಸಾರಜನಕ ಅಂದ್ರೆ 30 kg ಸಾರಜನಕ, 30 kg ರಂಜಕ ಮತ್ತು 16 kg ಪೊಟ್ಯಾಷ್ ಅನ್ನು ಬಿತ್ತನೆ ಸಮಯದಲ್ಲಿ, ಇನ್ನು ಉಳಿದ 30 kg ಸಾರಜನಕವನ್ನು ಒಂದು ತಿಂಗಳ ನಂತರ ನಾವು ಮೇಲ್ಗೊಬ್ಬರವಾಗಿ ಸಹ ನಾವು ಕೊಡಬಹುದು. ಅಂದ್ರೆ ಸಾಕಷ್ಟು ತೇವಾಂಶ ಇರುವಾಗ, ಸಾಕಷ್ಟು ತೇವಾಂಶ ಇರಬೇಕಾದ್ರೆ ಮಣ್ಣನ್ನ ಏರಾಕಿ ಅಂತ ಸಮಯದಲ್ಲಿ ಗೊಬ್ಬರವನ್ನು ನಾವು ಭೂಮಿಗೆ ಸೇರಿಸಬೇಕು. ಇನ್ನು ಇಳುವರಿ ಎಷ್ಟು ನಿರೀಕ್ಷೆ ಮಾಡಬಹುದು ಅಂತೀರಿ? ಇದರಲ್ಲಿ ಎಕರೆಗೆ ಸುಮಾರು 14-16 ಕ್ವಿಂಟಲ್ ಇಳುವರಿಯನ್ನು ನಾವು, ಧಾನ್ಯವನ್ನು ನಾವು ನೋಡಬಹುದು. ಆದರೆ ಅದೇ ರೀತಿ ಮೇವನ್ನು ಸಹ 3-3.5 ಟನ್ಗಳಷ್ಟು ಮೇವನ್ನು ಸಹ ಒಂದು ಎಕರೆಗೆ ನಾವು ನೋಡಬಹುದು ಈ ಒಂದು ಬೆಳೆಯಲ್ಲಿ, ಪಾಪ್ಕಾರ್ನ್ ಬೆಳೆಯಲ್ಲಿ. ಹಾಗೆ ಸುಮಾರು ರೈತರು ಈ ಪಾಪ್ಕಾರ್ನ್ ಅನ್ನು ಸಹ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಬೆಳೀತಾ ಇದ್ದಾರೆ. ರೈತ ಬಾಂಧವರೇ, ತಮಗೆ ಈ ಮುಸ್ಕಿನ ಜೋಳ ಮತ್ತು ಪಾಪ್ಕಾರ್ನ್ ಬೇಸಾಯ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದರೆ ಡಾಕ್ಟರ್ ಕೆ ಮುರಳಿ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲಿ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9980524098. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9980524098. ತುಂಬ ಸಂತೋಷ ಡಾಕ್ಟರ್ ಮುರಳಿಯವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಮುಸ್ಕಿನ ಜೋಳ ಮತ್ತು ಪಾಪ್ಕಾರ್ನ್ ಬೆಳೆಗಳ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೃಷಿ ರಂಗದಲ್ಲಿ ಇದುವರೆಗೂ ಮುಸುಕಿನ ಜೋಳದ ಬೇಸಾಯ ಕುರಿತು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ಮುರಳಿ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಆಲಿಸಿದಿರಿ. ಕೃಷಿರಂಗ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು. ಆತ್ಮೀಯ ರೈತ ಬಾಂಧವರೇ, ಇದೇ ಗುರುವಾರ ದಿನಾಂಕ 24 ಸಂಜೆ 5:30-6 ಪ್ರಸಾರವಾಗುವ ರೈತ ಮಿತ್ರ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮದ ವಿಷಯ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಘಟಕಗಳ ಔಪಚಾರೀಕರಣ ಯೋಜನೆ. ಆಹಾರ ಸಂಸ್ಕರಣೆಯಲ್ಲಿ ತೊಡಗಿರುವವರು ಕರೆ ಮಾಡಿ ಮಾಹಿತಿ ಪಡೆದುಕೊಳ್ಳಲು ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2237-0488, 2237-0499, STD ಕೋಡ್ 080. ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಾಯೋಜಿತ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಗಲಿದೆ. ನಾಚೆ ಕೂದೆ ಝೂಮೆ ಸಂ, ನಾಚೆ ಕೂದೆ ಝೂಮೆ ಸಂ. ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಮೀಟರ್ ಅಂದರೆ 612 ಕಿಲೋಹರ್ಟ್ಸ್. ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ಇದು. ಸಮಯ ಆಗಿದೆ 6:00. ರಾಷ್ಟೀಯ ಪೋಲಿಯೋ ಚಕ್ರ 27 ಫೆಬ್ರವರಿ 2022. ನಮಸ್ಕಾರ. ಭಾರತದ ಪೋಲಿಯೋ ವಿರುದ್ಧದ ವಿಜಯ ಗಾಥೆಯನ್ನು ದೊಡ್ಡ ದೊಡ್ಡ ಶಬ್ದಗಳಲ್ಲಿ ಬರೆಯಲಾಗುತ್ತೆ, ಆದರೆ ಈ ಗೆಲುವನ್ನು ಕಾಯ್ದುಕೊಳ್ಳಲು ನಾವು ನಮ್ಮ ಪ್ರಯತ್ನವನ್ನು ಸದಾ ಮಾಡಬೇಕು. ಎಲ್ಲಿಯ ತನಕ ಅಂದ್ರೆ ಈ ಜಗತ್ತಿನಿಂದ ಪೋಲಿಯೋದ ಅಪಾಯ ಪೂರ್ತಿಯಾಗಿ ನಿರ್ಮೂಲ ಆಗುವ ತನಕ ಮಾಡಬೇಕು. ಅಪಾಯ ಇನ್ನು ಮುಗಿದಿಲ್ಲ, ಹಾಗಾಗಿ ಪೋಲಿಯೋದ ಡೋಸ್ ಪ್ರತಿ ಬಾರಿಯೂ ಕುಡಿಸಬೇಕು. 2 ಹನಿ ಪ್ರತಿ ಬಾರಿ. ಪೋಲಿಯೋ ವಿರುದ್ಧ ವಿಜಯ ನಿರಂತರ. ಹುಟ್ಟಿನಿಂದ 5 ವರ್ಷಗಳ ತನಕ ಪೋಲಿಯೋ ಡೋಸ್ ಕುಡಿಸಬೇಕು ಪ್ರತಿ ಬಾರಿ. ರಾಷ್ಟೀಯ ಪೋಲಿಯೋ ಚಕ್ರ 27 ಫೆಬ್ರವರಿ 2022. ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿಯಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮದ ವಿವರ ಈಗ. ಇನ್ನು ಮುಂದೆ 6:30 ಧಾರವಾಡ ಕೇಂದ್ರದ ಸಹ ಪ್ರಸಾರದಿಂದ ಜಿಲ್ಲಾ ವಾರ್ತಾಪತ್ರ ಕೇಳುತ್ತೀರಿ. 6:51 ದೇಶಭಕ್ತಿ ಗೀತೆ, 7:02 ಜಾಲಿ ರೈಡ್ ಕಾರ್ಯಕ್ರಮ ಎಫ್ಎಂ ರೈನ್ಬೋ ಸಹ ಪ್ರಸಾರದಲ್ಲಿ, ರಾತ್ರಿ 7:45 ವಿಧಾನಮಂಡಲದಲ್ಲಿ ಇಂದು ವಿಧಾನಮಂಡಲದ ಉಭಯ ಸದನಗಳ ಕಾರ್ಯಕಲಾಪಗಳ ಸಮೀಕ್ಷೆ, 9:05 ಸ್ನೇಹ ಭಾರತಿಯಲ್ಲಿ ಉರ್ದು ಕಾರ್ಯಕ್ರಮ ಪ್ರಸಾರವಾಗುವುದು. ಇದು ಕಲಬುರಗಿ ಆಕಾಶವಾಣಿಯ ಕೊಡುಗೆ. ಈ ರಾತ್ರಿ 9:30 ಅಮೃತ ಸ್ವಾತಂತ್ರ್ಯ, ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸರಣಿಯಲ್ಲಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತೀವ್ರಗಾಮಿಗಳ ಕೊಡುಗೆ ಹಾಗೂ ಭಗತ್ ಸಿಂಗ್ ಮತ್ತು ಸಂಗಡಿಗರ ಕಾರ್ಯಚಟುವಟಿಕೆ ಕುರಿತು ಕಾರ್ಯಕ್ರಮ ಪ್ರಸಾರವಾಗುವುದು. ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಕಾರ್ಯಕ್ರಮ ಧಾರವಾಡ ಆಕಾಶವಾಣಿ ಕೊಡುಗೆ. 10:05 ಪ್ರಸಾರವಾಗಲಿದೆ ನಾಟಕ ಮಾವ ಯಾರಿಗೆ ಬೇಕ್ರಿ ಮದುವೆ ಆದರೆ ಸಾಕು, ರಚನೆ ಎಸ್ಎಸ್ ಚಿಕ್ಕಮಠ. ಧಾರವಾಡ ಆಕಾಶವಾಣಿಯ ಕೊಡುಗೆ ಇದು. 10:35 ತೂಗುಮಂಚ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು.